ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಹತ್ತಿ ಮತ್ತು ತೊಗರಿ ಬೆಳೆಯ ನಿರ್ವಹಣಾ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾ ಮಲ್ಲಾರೆಡ್ಡಿ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ಸದ್ಯದ ಪರಿಸ್ಥಿತಿಯಲ್ಲಿ ಹತ್ತಿ ಮತ್ತು ತೊಗರಿ ಬೆಳೆಯ ನಿರ್ವಹಣಾ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾ ಮಲ್ಲಾರೆಡ್ಡಿ ಅವರಿಂದ ಮಾಹಿತಿಯನ್ನು. ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾ ಮಲ್ಲಾರೆಡ್ಡಿ, ಬೇಸಾಯ ಶಾಸ್ತ್ರದ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು. ಇವತ್ತು ನಾನು ಮುಖ್ಯವಾಗಿ ರಾಯಚೂರು ಜಿಲ್ಲೆಯಲ್ಲಿ ಹತ್ತಿ ಬೆಳೆ ಅತಿ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಈ ವರ್ಷ ರೈತರು ಬಿತ್ತಿದ್ದಾರೆ. ಇದರಲ್ಲಿ ನಾವು ಹತ್ತಿಯಲ್ಲಿ ತೆಗೆದುಕೊಂಡಾಗ ಮುಖ್ಯವಾಗಿ ಈ ಪೋಷಕಾಂಶಗಳ ನಿರ್ವಹಣೆ ಕೂಡ ಬಹಳ ಮಹತ್ತರ ಪಾತ್ರ ವಹಿಸುತ್ತೆ. ಯಾಕೆಂದರೆ ಹತ್ತಿಯಲ್ಲಿ ಮುಂದೆ ಈ ವರ್ಷ ಎಲ್ಲ ಬೆಳವಣಿಗೆ ಚೆನ್ನಾಗಿದೆ. ಮುಂದೆ ಹೂ ಆಡುವ ಹಂತದಲ್ಲಿ ಕೂಡ, ಅವು ಕಾಯಿ ಕಟ್ಟುವ ಹಂತದಲ್ಲೂ ಕೂಡ ಪೋಷಕಾಂಶಗಳ ಭೂಮಿಯಲ್ಲಿ ಸದೃಢವಾಗಿದ್ದರೆ ಮಾತ್ರ ಬೆಳೆ ತೆಗೆದುಕೊಂಡು ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು. ಆಮೇಲೆ ಮುಖ್ಯವಾಗಿ ನಾವು ಅಂತರ ಬೇಸಾಯ ಪ್ರಮುಖ ಪಾತ್ರ ವಹಿಸುತ್ತದೆ. ಬಿತ್ತಿದ 20-25 ದಿನಗಳ ನಂತರ ನಾವು ಏನ್ ಮಾಡಬೇಕಾಗುತ್ತೆ, ಈ ಕಳೆನಾಶಕ, ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಕಳೆಯನ್ನ ತೆಗೆದುಕೊಳ್ಳೋ ಆಗಲ್ಲ. ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಕ್ಯುಜಲ್ಪಾಪ್ ಈಥೈಲ್, ಇದು ಒಂದು ನಾವು ಕಳೆನಾಶಕವನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಏನಾಗುತ್ತೆ, ನಾವು ಏಕದಳ ಕಳೆಗಳಂತ ಹೇಳ್ತೀವಲ್ಲ ಅದನ್ನು ಹತೋಟಿ ಮಾಡಬಹುದು. ಇನ್ನೊಂದು ಉದಯೋತ್ತರ ಕಳೆನಾಶಕವಾದ ಪೈರಿಥಯೋಬ್ಯಾಕ್ ಸೋಡಿಯಂ ಅಂತಿದೆ. ಇದನ್ನ ನಾವು 1.25 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಬಿತ್ತಿದ 25 ದಿನ ನಂತರ ಅಥವಾ ಕಳೆಗಳು 3-4 ಎಲೆಗಳಿದ್ದಾಗ ಸಿಂಪಡಣೆ ಮಾಡೋದ್ರಿಂದ ನಾವು ಹತ್ತಿಯಲ್ಲಿ ಕಳೆಗಳ ಒಂದು ನಿಯಂತ್ರಣ ಮಾಡಬಹುದು. ಅದಲ್ಲದೆ ನಾವು ಏನ್ ಮಾಡ್ಬೇಕಂದ್ರೆ ಈ ಇಂಟರ್ ಕಲ್ಟಿವೇಶನ್ ಅಂದ್ರೆ ಎತ್ತಿನ ಕುಂಟೆಯಿಂದ ನಾವು ಅಂತರ ಬೇಸಾಯವನ್ನು ಕೂಡ ಮಾಡಬೇಕಾಗುತ್ತೆ. ಬಿತ್ತಿದ 30 ದಿನಗಳ ನಂತರ ಮತ್ತು ಅದಾದ್ಮೇಲೆ ಒಂದು 15 ದಿನದ ಅಂತರದಲ್ಲಿ ನಾವು 2-3 ಬಾರಿ ನಾವು ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಅದಲ್ಲದೆ ನಾವು ಮುಖ್ಯವಾಗಿ ನಾವು ರಸಗೊಬ್ಬರ ಮೇಲೆ ಬಹಳ ಒಂದು ಡಿಪೆಂಡ್ ಆಗಿದ್ದೀವಿ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂದ್ರೆ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕೂಡ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಇದರಲ್ಲಿ ಏನಾಗುತ್ತಂದ್ರೆ ನಾವು ಈ ಹತ್ತಿಯನ್ನು ಊರುವಾಗ ಅದರ ಜೊತೆಗೆ ನಾವು ಸೆಸ್ಬೆನಿಯಾ ಹಸಿರಿಲ ಗೊಬ್ಬರವನ್ನು ಕೂಡ ನಾವು ಹತ್ತಿಯ ಸಾಲಿನ ಮಧ್ಯೆ ಒಂದು 2 ಸಾಲು ನಾವು ಬೆಳೆದು ಅದರಿಂದ 30-35 ದಿನಗಳ ನಂತರ ನಾವು ಅದನ್ನು ಮಣ್ಣಿನಲ್ಲಿ ಸೇರಿಸಿ ಮಗುಚಿ ಹೊಡೆದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗಿ ಈ ಹಂತದಲ್ಲಿ ಮುಖ್ಯವಾಗಿ ಆ 30-35 ದಿನಗಳ ಅಂತರದಲ್ಲಿ ಆ ಕಳೆನೂ ಕೂಡ ಬರೋದಿಲ್ಲ. ಅದರ ಜೊತೆಗೆ ನಾವು ಮಣ್ಣಿಗೆ ಸೇರಿಸಿದಾಗ ಅತಿ ಹೆಚ್ಚು ಪೋಷಕಾಂಶಗಳನ್ನು ಕೂಡ ಹತ್ತಿ ಬೆಳೆಗೆ ಒದಗಿಸುತ್ತದೆ. ಅಂದರೆ ನಾವು ಸಾವಯವ ಗೊಬ್ಬರಗಳಾದ ಈ ಹಸಿರೆಲೆ ಗೊಬ್ಬರ ಕೂಡ ನಾವು ಉಪಯೋಗಿಸಬೇಕು. ಅದೇ ತರನಾಗಿ ರಾಸಾಯನಿಕ ಗೊಬ್ಬರಗಳು ಬಂದರೆ ಇತ್ತೀಚೆಗೆ ನಾವು ಶಿಫಾರಸು ಮಾಡಿದ ರಸಗೊಬ್ಬರಗಳ ಪ್ರಮಾಣದಷ್ಟೇ ನಾವು ಹಾಕಬೇಕು ಬೆಳೆಗೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಅತಿ ಹೆಚ್ಚು ರಸಗೊಬ್ಬರಗಳನ್ನು ನಾವು ಭೂಮಿಗೆ ಹಾಕೋದ್ರಿಂದ ಏನಾಗುತ್ತೆ, ಒಂದು ಪರಿಸರ ಮಾಲಿನ್ಯ ಕೂಡ ಆಗುತ್ತೆ. ಅದರ ಜೊತೆಗೆ ಏನಾಗುತ್ತೆ, ಬೆಳೆ ಅತಿ ಹೆಚ್ಚು ಗೊಬ್ಬರಗಳನ್ನು ತೆಗೆದುಕೊಂಡಾಗ ಕೂಡ ರಸ ಇರುವ ಕೀಟಗಳಂತೀವಲ್ಲ, ಅದರ ಬಾಧೆ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ವಿಜ್ಞಾನಿಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ಶಿಫಾರಸು ಮಾಡಿದ ಒಂದು ರಸಗೊಬ್ಬರಗಳನ್ನು ಕೂಡ ನಾವು ಹಾಕಬೇಕಾಗುತ್ತೆ. ಮುಖ್ಯವಾಗಿ ಹತ್ತಿಯಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಈ ಶಿಫಾರಸು ಮಾಡಿದ ರಸಗೊಬ್ಬರ ಅಂದ್ರೆ ನಾವು 72-36 ಕೆಜಿ ಸಾರಜನಕ, ರಂಜಕ ಮತ್ತು ಪೊಟಾಷ್ ಶಿಫಾರಸು ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ, ನಾವು ಹತ್ತಿ ಉರಿದ್ಮೇಲೆ ನಾವು ಹಾಕಿದಾಗ ಮತ್ತೆ ಮೇಲುಗೊಬ್ಬರವಾಗಿ ನಾವು ಏನ್ ಮಾಡ್ಬೇಕಂದ್ರೆ ಸಾರಜನಕ ಮತ್ತು ರಂಜಕವನ್ನು ಕೂಡ ನಾವು ಹಾಕಬೇಕಾಗುತ್ತೆ. ಈಗ ನಾವು ಬಿತ್ತಿದ 25 ದಿನಗಳ ನಂತರ ಏನ್ ಮಾಡ್ಬೇಕಾಗುತ್ತೆ, 18 ಕೆಜಿ ಯೂರಿಯಾ, ಮತ್ತೆ 8 ಕೆಜಿ ಪೊಟಾಷ್ನ ಹಾಕಬೇಕಾಗುತ್ತೆ, ಮತ್ತು ಬಿತ್ತಿದ 50 ದಿನಗಳ ನಂತರ 72 ಕೆಜಿ ಯೂರಿಯಾ, 32 ಕೆಜಿ ಪೊಟಾಷ್ ಹಾಕಬೇಕಾಗುತ್ತೆ. ಬಿತ್ತಿದ 75 ದಿನಗಳ ನಂತರ ಏನ್ ಮಾಡಬೇಕಂದ್ರೆ 18 ಕೆಜಿ ಯೂರಿಯಾ ಮತ್ತು ಪೊಟಾಷ್ 8 ಕೆಜಿ, ಆಮೇಲೆ ಬಿತ್ತಿದ 100 ದಿನಗಳ ನಂತರ 18 ಕೆಜಿ ಯೂರಿಯಾ ಮತ್ತು 8 ಕೆಜಿ ಪೊಟಾಷ್ ಗೊಬ್ಬರಗಳನ್ನ ನಾವು ಹತ್ತಿ ಹೊಲಕ್ಕೆ ಹಾಕಬೇಕು. ಅಂದ್ರೆ ಈ ತರ ನಾವು ಹಾಕೋದ್ರಿಂದ ಏನಾಗುತ್ತೆ, ಆ ಪ್ರತಿಯೊಂದು ಬೆಳವಣಿಗೆಯ ಹಂತದಲ್ಲೂ ಕೂಡ ಈ ಒಂದು ಬೆಳೆಗೆ ಪೋಷಕಾಂಶಗಳು ಸಿಗುತ್ತೆ. ಇದರಿಂದ ಹತ್ತಿ ಇಳುವರಿ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬಹುದು. ಆಮೇಲೆ ಮುಖ್ಯವಾಗಿ ಹತ್ತಿ ಈ ಚಳಿಗಾಲ ಸಮೀಪಿಸುತ್ತಿದ್ದಂತೆ ಏನಾಗುತ್ತೆ, ಪೋಷಕಾಂಶಗಳು ಭೂಮಿಯಲ್ಲಿ ಇದ್ರೂ ಕೂಡ ಎಲೆ ಕೆಂಪಾಗುವ ಒಂದು ಬಾಧೆ ನಾವು ಕಾಣ್ತೀವಿ ಹತ್ತಿಯಲ್ಲಿ. ಈ ಒಂದು ಬಿಟಿ ಹತ್ತಿಯಲ್ಲಿ ಎಲೆ ಕೆಂಪಾಗೋಕೆ ಮುಖ್ಯವಾಗಿ ಕಾರಣಗಳೇನಂದ್ರೆ, ಈ ಬೆಳೆಯ ಸಂದಿಗ್ಧ ಹಂತದಲ್ಲಿ ಅಂದ್ರೆ ಬೆಳವಣಿಗೆ ಹಂತದಲ್ಲಿ ಇದ್ದಾಗ ಏನಾಗುತ್ತೆ, ಕೆಲವೊಂದು ಟೈಮು ಮಳೆಯ ಕೊರತೆ ಆಗುತ್ತೆ, ಆಮೇಲೆ ಕೆಲವೊಂದು ಟೈಮ್ ಏನಾಗುತ್ತೆ, ಅತಿ ಹೆಚ್ಚು ಮಳೆ ಬಂದಾಗ ಕೂಡ ಮಣ್ಣಿನಲ್ಲಿ ಪೋಷಕಾಂಶಗಳು ಇದ್ರೂ ಕೂಡ ಆ ಬೆಳೆ ಏನಾಗುತ್ತೆ, ಆ ಪೋಷಕಾಂಶಗಳನ್ನ ತೆಗೆದುಕೊಳ್ಳಲು ಕಷ್ಟವಾಗುತ್ತೆ. ಆಮೇಲೆ ಮುಖ್ಯವಾಗಿ ರಾತ್ರಿಯ ಉಷ್ಣಾಂಶ, ಅಂದ್ರೆ ನಾವು ರಾತ್ರಿಯ ಉಷ್ಣ ಎಷ್ಟಂದ್ರೆ 18 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇದ್ದಾಗ ಮಣ್ಣಿನಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವ ಶಕ್ತಿ ಆ ಗಿಡಕ್ಕೆ ಕಡಿಮೆಯಾಗಿ ಏನಾಗುತ್ತೆ ಅಂದ್ರೆ, ಆವಾಗ ಆ ಒಂದು ಎಲೆಗಳಲ್ಲಿ ಏನಾಗುತ್ತೆ, ನಾವು ಕೆಂಪು ಬಣ್ಣನ ನೋಡ್ತೀವಿ. ಆಮೇಲೆ ಚಳಿಗಾಲ ಸಮಯದಲ್ಲಿ ತಣ್ಣನೆಯ ಶೀತಗಾಳಿ ಬೀಸೋದ್ರಿಂದ ಕೂಡ ಸಾರಜನಕ, ರಂಜಕ ಮತ್ತು ಪೊಟಾಷ್ ಜೊತೆಗೆ ಲಘು ಪೋಷಕಾಂಶಗಳು ಬೆಳೆಗೆ ಸಿಗದೆ ಏನಾಗುತ್ತೆ, ಹತ್ತಿಯಲ್ಲಿ ಕೆಂಪಾಗುತ್ತೆ. ಹತ್ತಿ ಬೆಳೆಯ ಮಣ್ಣಿನಲ್ಲಿ ಹೆಚ್ಚಿನ ನೀರು ನಿಂತರೂ ಕೂಡ ಎಲೆ ಕೆಂಪಾಗಕ್ಕೆ ನಾವು ಕಾಣ್ತೀವಿ. ಇದಕ್ಕೆ ನಾವು ಏನ್ ಮಾಡಬೇಕು, ಯಾವ್ಯಾವ ನಿರ್ವಹಣೆ ಕ್ರಮಗಳನ್ನು ತೆಗೆದುಕೊಂಡಾಗ ನಾವು ಎಲೆ ಕೆಂಪಾಗಕ್ಕೆ ನಾವು ನಿರ್ವಹಣೆ ಮಾಡಬಹುದು ಅಂದ್ರೆ, ಮುಖ್ಯವಾಗಿ ನಾವು ಬೆಳೆಗೆ ಬೇಕಾದಂತಹ ಶಿಫಾರಸಿನ ಕೊಟ್ಟಿಗೆ ಗೊಬ್ಬರ ನಾವು ಹಾಕಬೇಕು. ಅಂದ್ರೆ ಇದು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಲೇಬೇಕು ನಾವು. ಅದರ ಜೊತೆಗೆ ನಾವು ಸಾರಜನಕ, ರಂಜಕ, ಪೊಟಾಷ್ ಸಮತೋಲನ ಪ್ರಮಾಣದಲ್ಲಿ ನಾವು ಬೆಳೆಗೆ ಒದಗಿಸಿದಾಗ ಎಲೆ ಕೆಂಪಾಗಿವನ್ನು ತಡೆಗಟ್ಟಬಹುದು. ಆಮೇಲೆ ಬೆಳೆಯನ್ನು ಬಿತ್ತಿದಾಗ ನಾವು ಏನ್ ಮಾಡ್ಬೇಕಂದ್ರೆ 10 ಕೆಜಿ ಮೆಗ್ನೇಷಿಯಂ ಸಲ್ಫೇಟ್ ಅನ್ನ ಭೂಮಿಗೆ ಸೇರಿಸಬೇಕು. ಇದರಿಂದ ಏನಾಗುತ್ತೆ, ಬೆಳೆಗೆ ಮೆಗ್ನೇಷಿಯಂ ಕೊರತೆ ಬರೋದಿಲ್ಲ. ಆಮೇಲೆ ಹೂ ಆಡುವ, ಕಾಯಿ ಕಟ್ಟುವಾಗ ಮತ್ತು ಕಾಯಿ ಬಲಿಯುವಾಗ ನಾವು ಬೆಳೆಗೆ ನೀರನ್ನು ಒದಗಿಸಬೇಕು. ಅಂದ್ರೆ ಇದನ್ನು ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಬೆಳೆಗೆ ನೀರನ್ನು ಹಾಯಿಸಬೇಕು. ಆಮೇಲೆ ಸರಿಯಾದ ಸಮಯಕ್ಕೆ ನಾವು ಬಿತ್ತನೆ ಮಾಡಬೇಕು. ಈಗ ನಾವು ಏನಂದ್ರೆ ಜೂನ್ ಮೊದಲನೇ ವಾರ ಅಥವಾ 2ನೇ ವಾರದವರೆಗೂ ಕೂಡ ನಾವು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಆಮೇಲೆ ಸಾರಜನಕ ಮತ್ತು ಪೊಟಾಷ್ ರಸಗೊಬ್ಬರಗಳು ಸರಿಯಾದ ಸಮಯಕ್ಕೆ ನಾವು ಸರಿಯಾದ ಪ್ರಮಾಣದಲ್ಲಿ ಮೇಲ್ಗೊಬ್ಬರವಾಗಿ ಕೊಡಬೇಕು. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಸಿಂಪರಣೆ ಮುಖಾಂತರ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ನಾವು ಶೇಕಡ 1 ಪ್ರಮಾಣದಲ್ಲಿ 19 19 19 ಮಿಶ್ರಣ ಮಾಡಿ 3 ಹಂತದಲ್ಲಿ, ಅಂದ್ರೆ ಹೂವಾಡುವಾಗ, ಕಾಯಿ ಕಟ್ಟುವಾಗ ಮತ್ತು ಕಾಯಿ ಬಲಿಯುವಾಗ, ಅಂದ್ರೆ ಬಿತ್ತನೆಯಾದ ಒಂದು 50 60 ದಿನಗಳ ನಂತರ, 70 80 ದಿನಗಳ ನಂತರ ಮತ್ತು 90 95 ದಿನಗಳ ನಂತರ ನಾವು ಈ ಒಂದು ಒಂದು ಪ್ರತಿಶತ 19 19 19 ಮಿಶ್ರಣ ನಾವು ಸಿಂಪರಣೆ ಮಾಡೋದ್ರಿಂದ ಕೂಡ ನಾವು ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಮುಖ್ಯವಾಗಿ ಹೇಳೋದಿಷ್ಟೇ, ನಾವು ಸಮಗ್ರ ಒಂದು ಪೋಷಕಾಂಶ ನಿರ್ವಹಣೆ ಮಾಡಬೇಕು. ಮುಖ್ಯವಾಗಿ ಅಂದ್ರೆ ನಾವು ತಿಪ್ಪೆ ಗೊಬ್ಬರ ಹಾಕಬೇಕು, ಹಸಿರಿಲ ಗೊಬ್ಬರಗಳನ್ನು ಕೂಡ ನಾವು ಬೆಳಗ್ಗೆ ನಾವು ಹಾಕಬೇಕು. ಅದ್ರ ಜೊತೆಗೆ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕಬೇಕು. ಆಮೇಲೆ ಮುಖ್ಯವಾಗಿ ಇತ್ತೀಚೆಗೆ ನ್ಯಾನೋ ಫರ್ಟಿಲೈಸರ್ ಕೂಡ ಬರ್ತಾ ಇದ್ದಾವೆ, ಅಂದ್ರೆ ನಾವು ನ್ಯಾನೋ ಯೂರಿಯಾ, ನ್ಯಾನೋ DAP ಕೂಡ ಬರ್ತಾ ಇದ್ದಾವೆ. ಅದನ್ನು ಕೂಡ ನಾವು 2-3 ಮಿಲಿ ಲೀಟರ್ ಪ್ರತಿ ಲೀಟರ್ಗೆ ನಾವು ಮಿಶ್ರಣ ಮಾಡಿ ಬೆಳವಣಿಗೆ ಹಂತದಲ್ಲಿ ನಾವು ಬೆಳೆಗೆ ಸ್ಪ್ರೇ ಮಾಡೋದ್ರಿಂದ, ಅಂದ್ರೆ ನಾವು ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ಪೋಷಕಾಂಶ ನಿರ್ವಹಣೆ ಮಾಡಿಕೊಂಡು ನಾವು ರೈತರು ಅತಿ ಹೆಚ್ಚು ಲಾಭವನ್ನು ತಗೊಳ್ಬಹುದು. ಇದರಿಂದ ರೈತರ ಒಂದು ಆರ್ಥಿಕ ಗುಣಮಟ್ಟ ಕೂಡ ಸುಧಾರಣೆ ಆಗುತ್ತೆ. ನಮಸ್ಕಾರ. ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ಹತ್ತಿಯ ನಂತರ ನಾವು ಪ್ರಮುಖವಾಗಿ ಇತ್ತೀಚೆಗೆ ನೋಡ್ತಿರುತ್ತಂಥ ಒಂದು ಬೆಳೆ ತೊಗರಿ ಬೆಳೆ, ದ್ವಿದಳ ಧಾನ್ಯಗಳಲ್ಲಿ ಒಂದು ಪ್ರಮುಖವಾದ ಬೆಳೆ. ಇದರಲ್ಲಿ ಏನಾಗ್ತಿದೆ ಇತ್ತೀಚೆಗೆ ಅಂದ್ರೆ, ಅತಿ ಹೆಚ್ಚು ಮಳೆ ಬರೋದ್ರಿಂದ, ಆಮೇಲೆ ನಾವು ಪೋಷಕಾಂಶಗಳು ಭೂಮಿಯಲ್ಲಿ ಚೆನ್ನಾಗಿರೋದ್ರಿಂದ ಇದು ನಮಗೆ ತೊಗರಿ ಏನಾಗ್ತಿದೆ ಅಂದ್ರೆ ಅತಿ ಎತ್ತರವಾಗಿ ಉದ್ದಕ್ಕೆ ಬೆಳೆಯುತ್ತೆ. ಇದಕ್ಕೆ ನಾವು ಏನ್ ಮಾಡಬಹುದು, ಈ ತೊಗರಿಯಲ್ಲಿ ನಾವು ಇಳುವರಿಯನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಏನು ತಂತ್ರಜ್ಞಾನ ಮಾಡಬಹುದು ಅಂದ್ರೆ, ಇತ್ತೀಚೆಗೆ ಒಂದು ಪ್ರಮುಖವಾದ ತಂತ್ರಜ್ಞಾನ ಕುಡಿಚೂಟುವುದು ಅಂತ ನಾವು ಹೇಳ್ತೀವಿ. ಏನಾಗುತ್ತೆ ಅಂದ್ರೆ, ಬೆಳೆಗಳಿಗೆ ಪೋಷಕಾಂಶಗಳು ಚಿಕ್ಕಾಗ ಅಥವಾ ಇನ್ನೂ ಏನಾಗುತ್ತಿದೆ, ನಮ್ಮ ರೈತರು ಅತಿ ಹೆಚ್ಚು ಸಾಂದ್ರತೆ ಅಂದ್ರೆ ಬಹಳ ಒಂದು ಸ್ಪೇಸಿಂಗ್ ಬಹಳ ಕಡಿಮೆ ಕೊಡ್ತಿದ್ದಾರೆ ತೊಗರಿಗೆ. ಅದರಿಂದ ಏನಾಗುತ್ತೆ, ತೊಗರಿ ಬೆಳೆ ಏನಾಗುತ್ತೆ, ಎತ್ತರ ಜಾಸ್ತಿ ಎತ್ತರ ಬೆಳೆಯುತ್ತೆ, ಅದಕ್ಕೆ ಕೌಲುಗಳು ಒಡೆಯೋದಿಲ್ಲ, ಅಂದ್ರೆ ಪೆಂಡೆಗಳು ಬರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ, ತೊಗರಿಯಲ್ಲಿ ಇಳುವರಿ ನಾವು ಕಡಿಮೆ ಆಗೋದನ್ನ ನೋಡ್ತಿದ್ವಿ. ಅದಕ್ಕೋಸ್ಕರ ನಾವು ಮುಖ್ಯವಾಗಿ ಈ ತೊಗರಿಯಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ಕುಡಿಚೂಟುವುದು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದ್ರೆ ತೊಗರಿಯಲ್ಲಿ ನಾವು ಯಾವ ಒಂದು ಸಮಯದಲ್ಲಿ ಕುಡಿಚೂಟ್ಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಯಾವಾಗ ನಿಮ್ಮ ಬೆಳವಣಿಗೆ ಪೂರ್ತಿ ಚೆನ್ನಾಗಿರುತ್ತೆ ಮಾತ್ರ ಅಂತಾಗ ಮಾತ್ರ ನಾವು ಕುಡಿಯನ್ನು ಚೂಟ್ಬೇಕು. ಕೆಲವೊಂದು ವರ್ಷ ಏನಾಗುತ್ತೆ, ಮಳೆನೇ ಬರದೇ ಇದ್ದಾಗ, ಬೆಳೆ ಅಷ್ಟು ಎತ್ತರ ಬೆಳೆದೇ ಇರುವಾಗ, ಆ ಟೈಮಲ್ಲಿ ನಾವು ಕುಡಿಚೂಟದ್ ಬೇಕಾಗಲ್ಲ. ಯಾವಾಗ ನಾವು ಬೆಳೆ ಅತಿ ಹೆಚ್ಚು ಎತ್ತರ ಬೆಳೀತಿದೆ, ನಾವು ಪೆಂಟೆಗಳು ಬಹಳ ಒಡಿತಿಲ್ಲ, ಬರೇ ಎತ್ತರ ಬೆಳೀತಿದೆ ಅಂತಾಗ ನಾವು ಕುಡಿಚೂಟ್ಬೇಕು. ಅದು ಯಾವ ಸಮಯ ಅಂದ್ರೆ, ನಾವು ತೊಗರಿಯನ್ನು ಬಿತ್ತನೆ ಮಾಡಿದ ಒಂದು 50-55 ದಿನಗಳ ಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಆ ಬೆಳೆಗೆ ಮೇಲ್ಭಾಗದ ಕುಡಿಯನ್ನು 5-6 ಸೆಂಟಿಮೀಟರ್ ಅಷ್ಟು ಕುಡಿಚೂಟ್ಬೇಕು. ಇದರಿಂದ ಏನಾಗುತ್ತೆ, ಆ ತೊಗರಿ ಬೆಳೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ನಾವೇನು ಮಾಡ್ತೀವಿ, ಅದರಿಂದ ಅತಿ ಹೆಚ್ಚು ನಾವು ಒಳ್ಳೆಯ ಕಾಳುಗಳನ್ನು ಬರುತ್ತೆ, ಇದರಿಂದ ಕಾಳುಗಳು ಜೊಳ್ಳಾಗೋದಿಲ್ಲ, ಅತಿ ಹೆಚ್ಚು ನಾವು ಇಳುವರಿಯನ್ನು ತಗೊಳ್ಬೋದು. ಇತ್ತೀಚೆಗೆ ನಾವು ಈ ಒಂದು ಕೂಲಿ ಆಳುಗಳಿಂದ ಅಥವಾ ಮನುಷ್ಯರಿಂದ ನಾವು ಈ ಕುಡಿಚೂಟುವ ಒಂದು ಕೆಲಸ ಹಚ್ಚಿದರೆ ನಮಗೆ ಕೆಲಸಗಾರ ಒಂದು ಅಭಾವ ಇರೋದ್ರಿಂದ ಕುಡಿಚೂಟುವ ಯಂತ್ರಗಳು ಕೂಡ ಮಾರುಕಟ್ಟೆಯಲ್ಲಿ ದೊರೆತಿದ್ದಾವೆ. ಒಂದು 2,500-3,000 ರೂಪಾಯಿಗೆ ನಿಮಗೆ ಒಂದು ಕುಡಿಚೂಟುವ ಯಂತ್ರ ಇದೆ. ಇದರಿಂದ ನಾವು ತೊಗರಿಯಲ್ಲಿ ಕುಡಿಚೂಟನೆ ಮಾಡೋದ್ರಿಂದ ಅತಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ಆಮೇಲೆ ತೊಗರಿಯಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಹೂಗಳ ಪ್ರಮಾಣ ಬರುತ್ತೆ, ಆದರೆ ಕಾಯಿ ಕಟ್ಟುವಾಗ ಆ ಪೋಷಕಾಂಶಗಳ ಒಂದು ಕೊರತೆಯಿಂದಾಗಲಿ ಅಥವಾ ಒಂದು ಆ ಸಸ್ಯದಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆಗಳಿಂದ ಏನಾಗುತ್ತೆ, ಅತಿ ಹೆಚ್ಚು ಕೆಲವೊಂದು ಸಮಯದಲ್ಲಿ ನಾವು ಹೂಗಳು ಉದುರೋದನ್ನು ನೋಡ್ತೀವಿ. ಅದನ್ನು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು, ಮುಖ್ಯವಾಗಿ ಅಂದರೆ EDTA ರೂಪದ 0.5% ಸತುವಿನ ಸಲ್ಫೇಟ್ ಮತ್ತು 0.1% ಪೊಟಾಷಿಯಂ ಮಾಲಿಬ್ಡೇಟ್ ಮತ್ತು 0.2% ಬೋರಾಕ್ಸ್ ಮಿಶ್ರಣವನ್ನು ಹೂವಾಡುವ ಹಂತದಲ್ಲಿ ಮತ್ತು 10 ದಿನಗಳ ಅಂತರದಲ್ಲಿ, ಅಂದರೆ ನಾವು 2 ಟೈಮ್ ನಾವು ಏನು ಮಾಡಬೇಕಂದ್ರೆ ಸಿಂಪರಣೆ ಮಾಡಬೇಕು. ಇದಾದ್ಮೇಲೆ ಏನಾಗುತ್ತೆ ಅಂದರೆ ತೊಗರಿಯಲ್ಲಿ ಮುಖ್ಯವಾಗಿ ಈ ಮೊಗ್ಗು ಮತ್ತು ಹೂ ಉದುರೋದಕ್ಕೆ ಅನೇಕ ಕಾರಣಗಳಿವೆ. ಅವುಗಳು ಏನಾಗುತ್ತೆ ಅಂದರೆ ಈಗ ಕೆಲವೊಂದು ಸಮಯದಲ್ಲಿ ಸತತವಾಗಿ ಈ ಮೋಡ ಕವಿದ ವಾತಾವರಣ ಹಾಗೂ ಮಂಜು ಬೀಳುತ್ತಿರುತ್ತೆ. ಈ ಸಮಯದಲ್ಲಿ ಸಸ್ಯ ಪ್ರಚೋದಕಗಳ ಉತ್ಪಾದನೆಯಲ್ಲಿ ಏರುಪೇರಾಗಿ ಏನಾಗುತ್ತೆ ಅಂದರೆ, ಮತ್ತು ಇದರ ಜೊತೆಗೆ ಏನಾಗುತ್ತೆ ಕೆಲವೊಂದು ಸಮಯದಲ್ಲಿ ಈ ಸರ್ಕೋಸ್ಪರ ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ, ಇವೆರಡು ಕೂಡಿ ಏನಾಗುತ್ತೆ ಎಲೆಗಳ ಒಂದು ನಾವು ಬೆಳವಣಿಗೆಯಲ್ಲಿ ಏನಾಗುತ್ತೆ ಹೂಗಳು ಉದುರೋದನ್ನು ನೋಡ್ತೀವಿ. ಇದರ ನಿರ್ವಹಣೆ ನಾವು ಏನು ಮಾಡಬೇಕಂದ್ರೆ, ಮುಖ್ಯವಾಗಿ ಈ ನೆಪ್ತಲಿನ್ ಅಸಿಟಿಕ್ ಆಸಿಡ್ ಅಂತ ಒಂದು ಸಸ್ಯ ಪ್ರಚೋದಕ, ಇದರ ನಾವು 0.5 ml ಪ್ರತಿ ಲೀಟರ್ಗೆ, ಅಂದರೆ ಒಂದು ಲೀಟರ್ ನೀರಿಗೆ ಒಂದು 0.5 ml ಮತ್ತು ಕಾರ್ಬನ್ ಡೈಜಿಮ್ ಅಂತ ಸಿಲಿಂಡರ್ ನಾಶಕ, ಇದು 1 gram ಪ್ರತಿ ಲೀಟರ್ಗೆ ನಾವು ಮಿಕ್ಸ್ ಮಾಡಿಕೊಂಡು ತೊಗರಿಗೆ ಕಾಯಿ ಕೊರಕಕ್ಕೆ ಶಿಫಾರಸು ಮಾಡಿದಂಥ ಯಾವುದೇ ಒಂದು ಕೀಟನಾಶಕಗಳ ಜೊತೆಗೆ ಬೆರೆಸಿ ಎಲೆ ಚುಕ್ಕೆ ರೋಗದ ಲಕ್ಷಣ ಕಂಡ ಕೂಡಲೇ ಅಥವಾ ಸಂಪೂರ್ಣವಾಗಿ ಹೂ ಬಿಟ್ಟಾಗ ನಾವು 10-15 ದಿವಸಗಳಲ್ಲಿ ಒಂದು 2 ಸಲ ನಾವು ಈ ಒಂದು ಸಿಂಪರಣೆ ಮಾಡಿದ್ದಾದಲ್ಲಿ ಹೂ ಉದುರುವ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಎಲೆ ಚುಕ್ಕೆ ರೋಗ ಕೂಡ ಬಾಧೆ ಕಡಿಮೆ ಆಗಿ ಆ ಹೂ ಉದುರುವ ಪ್ರಮಾಣ ಕಡಿಮೆ ಆದಾಗ ಏನಾಗುತ್ತೆ, ಕಾಯಿಗಳು ಚೆನ್ನಾಗಿ ಬಲಿತು ಒಂದು ಒಳ್ಳೆಯ ಇಳುವರಿಯನ್ನು ಕೊಡಲು ಸಾಧ್ಯವಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ತೊಗರಿಯಲ್ಲಿ ಅತಿ ಹೆಚ್ಚು ಇಳುವರಿನ ಕೂಡ ನೀವು ತಗೊಳ್ಬೋದು. ರೈತರು ಈ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಿ ಅತಿ ಹೆಚ್ಚು ಒಂದು ಇಳುವರಿ ಪಡೆಯಲಿ ಎಂದು, ಮತ್ತೆ ನಿಮಗೇನಾದರೂ ಒಂದು ಸಲಹೆ ಸೂಚನೆಗಳು ಬೇಕಿದ್ರೆ ಬೆಳೆಗಳ ಬಗ್ಗೆ ಹತ್ತಿರದ ನಮ್ಮ ಒಂದು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ವಿಜ್ಞಾನಿಗಳಿಂದ ಮಾಹಿತಿಯನ್ನು ಪಡೆಯಬೇಕಾಗಿ ರೈತ ಬಾಂಧವರಲ್ಲಿ ಮನವಿ. ಇದುವರೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಹತ್ತಿ ಮತ್ತು ತೊಗರಿ ಬೆಳೆಯ ನಿರ್ವಹಣಾ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಮಲ್ಲಾರೆಡ್ಡಿ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 33 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 84-89% ಇರುವ ಸಾಧ್ಯತೆ ಇದ್ದು, ಕನಿಷ್ಠ ಆರ್ದ್ರತೆ 74-76% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-10 km/h ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದಿನ 5 ದಿನಗಳ ಕಾಲ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇರುವುದು, ಹಾಗೆಯೇ ಮೋಡ ಕವಿದ ವಾತಾವರಣವಿರುವುದರಿಂದ ರಾಸಾಯನಿಕ ಸಿಂಪರಣೆಯನ್ನು ರೈತ ಬಾಂಧವರು ಮುಂದೂಡುವುದು ಉತ್ತಮ, ಹಾಗೂ ಹೆಚ್ಚಿನ ನೀರು ನಿಲ್ಲದಂತೆ ಬಸಿಗಾಲುವೆಗಳನ್ನು ನಿರ್ಮಿಸಿ ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲುಗೊಬ್ಬರವನ್ನು ಕೊಡಬೇಕು. ಹತ್ತಿ, ಜೋಳ, ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡುವುದು ಉತ್ತಮ. ಇನ್ನು ಭತ್ತ ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅದೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಮತ್ತು ತುಕ್ಕು ರೋಗದ ಬಾಧೆ ಕಂಡು ಬಂದಲ್ಲಿ 2 gram ಕ್ಲೋರೋಥೆನಿಲ್ ಕವಚ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಿ. ಶೇಂಗಾ ಬೆಳೆಯಲ್ಲಿ ಬೀಜ ಮತ್ತು ಕಾಂಡಕೊಳ ರೋಗದ ಬಾಧೆಯ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 18 KG ಯೂರಿಯಾ ಮತ್ತು 10 KG ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕಾಗುತ್ತದೆ. ಇನ್ನು ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 cm ಮೇಲ್ಭಾಗದ ಕುಡಿ ಚೀಟುವುದರಿಂದ ಅಧಿಕ ಇಳುವರಿಯನ್ನು ಪಡ್ಕೋಬಹುದು ಹಾಗೂ 10 kg 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇನ್ನು ಪೈಟೋತ್ಪೆರಾ ಮಚ್ಚೆ ರೋಗದ ತೀವ್ರತೆ ಹೆಚ್ಚಾಗಿರುವ ಹೊಲಗಳಲ್ಲಿ 3 g ಮೆಟಲಾಕ್ಸಿಕಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇದರಿಂದ ರೋಗ ಹರಡುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ತೊಗರಿ ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು 6 kg ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ಮಣ್ಣಿನಲ್ಲಿ ಸಿಂಪಡಿಸಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 mL ಡೈಮಿಥೋಯೇಟ್ 30 EC ಅಥವಾ 1 mL ಮೊನೊಕೊಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 mL ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡಾಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಇನ್ನು ಪ್ರಾಣಿ ಸಾಕಾಣಿಕೆಯನ್ನು ಮುಖ್ಯವಾಗಿ ಕುರಿ ಸಾಕಾಣಿಕೆಯನ್ನು ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ತಕ್ಷಣ ಈ ರೋಗದ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ಜಾನುವಾರು ಕೊಟ್ಟಿಗೆಗಳು ಎತ್ತರದ ಸ್ಥಳದಲ್ಲಿರಬೇಕು. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತಿರಬೇಕು. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ಧಾರಣೆ. ಮಾನ್ವಿ ಮಾರುಕಟ್ಟೆ, ಜೋಳ ಕನಿಷ್ಠ 1,885 ರೂಪಾಯಿಗಳಿಂದ ಗರಿಷ್ಠ 1,950 ರೂಪಾಯಿಗಳು. ಭತ್ತ, ಹೊಸ ಸೋನೆ ಮಸೂರೆ 2,000 ರೂಪಾಯಿಗಳಿಂದ 2,400 ರೂಪಾಯಿಗಳವರೆಗೆ. ಭತ್ತ, ಹಳೆ ಸೋನ ಮಸೂರೆ ಕನಿಷ್ಠ 2,600 ರೂಪಾಯಿಗಳಿಂದ ಗರಿಷ್ಠ 2,800 ರೂಪಾಯಿಗಳವರೆಗೆ. ಲಿಂಕ್ಸ್ ಗುರು ಮಾರುಕಟ್ಟೆ, ಜೋಳ ಕನಿಷ್ಠ 2,275 ರೂಪಾಯಿಗಳಿಂದ ಗರಿಷ್ಠ 2,525 ರೂಪಾಯಿಗಳವರೆಗೆ. ಸಜ್ಜೆ 2,601 ರೂಪಾಯಿಗಳಿಂದ 2,850 ರೂಪಾಯಿಗಳವರೆಗೆ. ತೊಗರಿ 6,550 ರೂಪಾಯಿಗಳು. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ, ಜೋಳ ಕನಿಷ್ಠ 2,130 ರೂಪಾಯಿಗಳಿಂದ ಗರಿಷ್ಠ 2,160 ರೂಪಾಯಿಗಳವರೆಗೆ. ಭತ್ತ, ಕಾವೇರಿ ಸೋನ 1,800 ರೂಪಾಯಿಗಳಿಂದ 2,170 ರೂಪಾಯಿಗಳವರೆಗೆ. ಭತ್ತ, RNR ಹಳೆಯದು 2,500 ರೂಪಾಯಿಗಳಿಂದ 3,100 ರೂಪಾಯಿಗಳವರೆಗೆ. ಭತ್ತ, RNR ಹೊಸದು ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 2,453 ರೂಪಾಯಿಗಳವರೆಗೆ. ರಾಗಿ 2,502 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಬಿಕೆ ಸುಮಿತ್ರ ಅವರ ಧ್ವನಿಯಲ್ಲಿರುವ ಜಾನಪದ ಗೀತೆಯನ್ನ. ಬೆಳಗಾಯಿತು ಬೆಳಗಾಯಿತು ಏಳು ಚಿನ್ನದ ಗಿರಿ ಎಳೆಯ ಸ್ವಾಮಿ ಬೆಳಗಾದು ಎಳೆಯ ಸ್ವಾಮಿ ಬೆಳಗಾದು ಎಳೆಯ ಸ್ವಾಮಿ ಬೆಳಗಾದ ಮೂಡಲಿಂದ ಸ್ವಾಮಿ ರಥವೇರಿ ಬರುತ್ತಾನೆ ಸ್ವಾಮಿ ರಥವೇರಿ ಬರುತ್ತಾನೆ ಎತ್ತಾಲರದ ಶಂಕು ಭೂಮಿ ಬರದ ದಟ ಎತ್ತಲು ರಂಗ ನಿನ್ನ ಪಯಣ ಎತ್ತಲು ರಂಗ ನಿನ್ನ ಪಯಣ ಎತ್ತಲು ರಂಗ ನಿನ್ನ ಪಯಣ ಮಲಸೀಮೆ ಸೋಲಿಗರ ಹೆಣ್ಣ ತರಬೇಕು ಸೋಲಿಗರ ಹೆಣ್ಣ ತರಬೇಕು ಮಲಸೀಮೆ ಹೆಣ್ಣಿಗೆ ಮಂಡೇಸಿಗೆ ಕಾಯಿ ಬೆಂಡಿನ್ ಬಚಣಿಗೆ ಬಲಗೈಲಿ ಬೆಂಡಿನ್ ಬಚಣಿಗೆ ಬಲಗೈಲಿ ಬೆಂಡಿನ್ ಬಚಣಿಗೆ ಬಲಗೈಲಿ ಹಿಡ್ಕೊಂಡು ತರ್ದಿದೋ ರಂಗ ಬೆಡಗಿಯ ತರ್ದಿದೋ ರಂಗ ಬೆಡಗಿಯ ನಾಮ ಈ ನಾಮ ಮೇಲು ಕೋಟೆಯ ನಾಮ ಮೇಲಾದ ನಾಮ ಸುಳ್ಳಿ ನಾಮ ಮೇಲಾದ ನಾಮ ಸುಳ್ಳಿ ನಾಮ ಮೇಲಾದ ನಾಮ ತುಳು ನಾಮ ದಯ್ಯಾಗೆ ಮೇಲಾದ ಬೆಣ್ಣೆ ಎಡೆಯಾದು ಮೇಲಾದ ಬೆಣ್ಣೆ ಎಡೆಯಾದು ಎಳೆಯ ಏಳು ಏಳು ಚಿನ್ನದ ಗಿರಿ ಎಳೆಯ ಸ್ವಾಮಿ ಬೆಳಗಾದು ಎಳೆಯ ಸ್ವಾಮಿ ಬೆಳಗಾದು ಎಳೆಯ ಸ್ವಾಮಿ ಬೆಳಗಾದ ಮೂಡಲಿಂದ ಸ್ವಾಮಿ ರಥ ಬೇರಿ ಬರುತ್ತಾನೆ ಸ್ವಾಮಿ ರಥ ಬೇರಿ ಬರುತ್ತಾನೆ ಜಾನಪದ ಗೀತೆಗಳ ಕಾರ್ಯಕ್ರಮದ ಮತ್ತೊಂದು ಗೀತೆಯನ್ನು ಕೇಳಿ. ಬಿ ಕೆ ಸುಮಿತ್ರೆ ಅವರ ಧ್ವನಿಯಲ್ಲಿರುವ ಜಾನಪದ ಗೀತೆ. ಆಷಾಢ ಮಾಸ ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕೊರಡುಕೇರ ಗ್ರಾಮದ ಚನ್ನಬಸಣ್ಣ ಮತ್ತು ಸೆಂಗಡಿಗರಿಂದ ಡೊಳ್ಳಿನ ಪದಗಳನ್ನ. ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ, ಗುರುವಿನ ನೆನೆಯನು ಬನ್ನಿರೋ ಕೂಡಿ, ಗುರುವಿನ ನೆನೆಯನು ಬನ್ನಿರೋ, ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ, ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ. ಗುರುವಿನ ನೆನೆಯರಿ ಅರನ ನೆನೆಯರಿ ಅರನರ ಶ್ರೇಯ ಪಾರ್ವತಿಯ, ಗುರುವಿನ ನೆನೆಯರಿ ಅರನ ನೆನೆಯರಿ ಅರನರ ಶ್ರೇಯ ಪಾರ್ವತಿಯ, ಅರನರ ಶ್ರೇಯ ಪಾರ್ವತಿ ನೆನೆದು ಅರುಷದ ದಿನಗಳ ಕಳೆಯಿರೋ, ನೆನೆಯರಿ ಅರುಷ ಭವನು ನೀವು ವರಲಕ್ಷ್ಮಿಯ ರಮಣನ್ನ, ವರಲಕ್ಷ್ಮಿಯ ರಮಣನು ನೆನೆದು ಮರಣವನ್ನ ದೂರ ಮಾಡಿರೋ, ವರಲಕ್ಷ್ಮಿಯ ರಮಣನು ನೆನೆದು ಮರಣವನ್ನ ದೂರ ಮಾಡಿರೋ, ಜ್ಞಾನಿಸಿ ಅಮ್ಮವ ನಳೆದು ಒಮ್ಮೆನಾದರೂ ಶಿವನೆನಿರೋ, ಬ್ರಹ್ಮನ ಧ್ಯಾನಿಸಿ ಅಮ್ಮವ ನಳೆದು ಒಮ್ಮೆನಾದರ ಶಿವನೆನಿರೋ, ಒಮ್ಮೆನಾದರೂ ಶಿವನೆಂದು ನೀವು ಚೆನ್ನಾಗಿ ಕೀರ್ತಿಯ ಪಡೆಯಿರೋ, ಒಮ್ಮೆನಾದರೂ ಶಿವನೆಂದು ನೀವು ಚೆನ್ನಾಗಿ ಕೀರ್ತಿಯ ಪಡೆಯಿರೋ, ಶಾರದ ದೇವೇ ನಾರದ ಜನನಿ ಆರು ಶಾಸ್ತ್ರಕ ತಾಯಿಯನ, ಶಾರದ ದೇವೇ ನಾರದ ಜನನಿ ಆರು ಶಾಸ್ತ್ರಕ ತಾಯಿಯನ, ಆರು ಶಾಸ್ತ್ರಕ ತಾಯಿಯ ನೆನೆದು ಮಾಯದ ಪಾತ ಅರೆಯುವುದು, ಆರು ಶಾಸ್ತ್ರಕ ತಾಯಿಯ ನೆನೆದು ಮಾಯದ ಪಾತ ಅರೆಯುವುದು, ದೊರೆಯೊಳು ಮೆರೆಯುವ ವರಸಿಲೆ ಪುರದೊಳು ದೊರೆ ಇರುವುದು ಕೊಡಕೇರಿಯನು, ದೊರೆಯೊಳು ಮೆರೆಯುವ ವರಸಿಲೆ ಪುರದೊಳು ದೊರೆ ಇರುವುದು ಕೊಡಕೇರಿಯನು, ವರಸಿಲೆ ಪುರದೊಳು ದೊರೆ ಇರುವುದು ಕೊಡಕೇರಿಯನು, ದೊರೆ ಇರುವುದು ಕೊಡಕೇರಿಯನು, ಅಲ್ಲಿ ಇರುವನು ಶ್ರೀ ಮಾರುತೇಶವನು, ಹೋದರೊಂದೇ ನಮ್ಮ ಗುರುವೇ ಚಿತ್ತ ನಮ್ಮ ಮ್ಯಾಲಿರಬೇಕು, ಎಂತ ಹೋದರೊಂದೇ ನಮ್ಮ ಗುರುವೇ ಚಿತ್ತ ನಮ್ಮ ಮ್ಯಾಲಿರಬೇಕು, ಹಾಡಿ ಹಾಡಿ ಪಂತ್ವಾದರ ಗುರುವೇ ಬೇಗುಂಟು ಬೆಳಗಾದವ, ಹಾಡಿ ಕೊಂತು ಅದರ ಗುರುವೇ ಬೇಕುಂಟು ಬೆಳಗಾದವ, ದೇವ ತೋರಿ ನಿಂತ ಸಭದಾಗ ಬಂದನ ಗಣನಾಥ ಕರಕಿ ಪಾತರಿ ಕಮಲದ ಹೂವ ಪೂಜಕ ಮುರುವಾತ ಕರಕಿ ಪಾತರಿ ಕಮಲದ ಹೂವ ಪೂಜಕ ಮುರುವಾತ ಗಜಮುಖ ಗಣಪತಿ ಮಂಗಲ ಮೂರ್ತಿ ನೆನೆದ ತೋರಿ ನಿಂತ ಸಭದಾಗ ಬಂದನ ಗಣನಾಥ ಕರಕ್ಕೆ ಪಾತ್ರೆ ಕಮಲದ ಹೂವ ಪೂಜಕ್ಕ ಮುರುವಾತ ಕರಕ್ಕೆ ಪಾತ್ರೆ ಕಮಲದ ಹೂವ ಪೂಜಕ್ಕ ಮುರುವಾತ ಕರುಣ ಕುಂಡಲ ಕಿರಟ ತಲೆಯ ಮೇಲೆ ಮಕವು ಹೇಕದಂತ ಅಣಿಯ ಮೇಲೆ ಅತಿರು ನ್ಯಾಮಸಿಸ್ತ ಶಾರದ ಪಾರ್ವತಿ ಗಿರ್ಜಾವತಿ ನಿನ್ನ ಹಡಿದಾಳ ಪರೀಪ ಶಾರದ ಪಾರ್ವತಿ ಗಿರ್ಜಾವತಿ ನಿನ್ನ ಹಡಿದಾಳ ಪರೀತ ಚಮರುವಂತ ಪರ್ಸವಿದ್ದ ನಿನ್ನಲ್ಲಿ ಪರೇಪ ಇಲಿಯ ಮ್ಯಾಲೆ ಚಾಮರಾಜ್ಯ ಚಮರುವಂತ ನೀನೇ ಭಗವಂತ ಇಲಿಯ ಮ್ಯಾಲೆ ಚಾಮರಾಜ್ಯ ಚಮರುವಂತ ನೀನೇ ಭಗವಂತ ನೀನೇ ಚಮರುವಂತ ಪರ್ಸವಿದ್ಯ ನಿನ್ನಲ್ಲಿ ಪರೀತ ಆರು ಶಾಸ್ತ್ರ ನಿನ್ನಂತ ಪುರಾಣದೊಳಗ ಪಂಚದೊಳಗ ನಿನ್ನ ಹೆಸರ ಆರು ಶಾಸ್ತ್ರ ನಿನ್ನಂತ ಪುರಾಣದಾಗ ಪಂಚದೊಳಗ ನಿನ್ನ ಹೆಸರ ಮಂಗಲ ಮೂರ್ತಿ ನೆನದ ತೋರಿ ನಿಂತ ಸಭದಾಗ ಬಂದನ ಗಣನಾಥ ಕರಕ್ಕೆ ಪಾತ್ರೆ ಕಮಲದ ಹೂವ ಪೂಜಕ್ಕ ಮುರುವಾತ ಕರಕ್ಕೆ ಪಾತ್ರೆ ಕಮಲದ ಹೂವ ಪೂಜಕ್ಕ ಮುರುವಾತ ಕೇರ ಐತ್ರಿ ಗಾಂಡ ಮ್ಯಾಟ ಬಿರಸಿದ್ದ ನಮಗ ಮಿತಿಯ ಕೊಟ್ಟ